ಎಲೆಗಳನ್ನ ಬಟ್ಟೆ ಇಳಿಸುವ ಮುಖಾಂತರ ಸುಗಂಧ ತೈಲವನ್ನ ನಾವು ತೆಗಿಬಹುದು. ಆ ಸುಗಂಧ ತೈಲವನ್ನ ತೆಗೆದ್ಬಿಟ್ಟು ಅದರಲ್ಲಿ ಬರ್ತಕ್ಕಂತ ಸುಗಂಧ ತೈಲದಿಂದ ನಾವು ಈ ಪರ್ಫ್ಯೂಮ್ಸ್ ಮಾಡಲಿಕ್ಕೆ, ಸಾಬೂನು ತಯಾರಿಕೆಗೆ, ಅಗರ್ಬತ್ತಿ, ಪರಿಮಳ ಯುಕ್ತವಾದಂತಹ ಮೇಣದ ಬತ್ತಿಗಳನ್ನ ತಯಾರು ಮಾಡಲಿಕ್ಕೆ, ಸೊ ಹಲವಾರು ಇನ್ನು ಉಳಿದ ಸುಗಂಧ ದ್ರವ್ಯಗಳಿಗೆ ಕೂಡ ಇದನ್ನ ಉಪಯೋಗ ಮಾಡ್ತಾ ಇದ್ದೇವೆ. ಸೊ ಅದರ ಜೊತೆಗೆ ಇದರಲ್ಲಿರತಕ್ಕಂತ ಅಂಶಗಳು ಹಲವಾರು, ಹೆಚ್ಚಾನೆಚ್ಚು ನಾವು ಈ ಜಿರಾನಿಯಾಲ್ ಅಂತಕ್ಕಂಥದ್ದು ಮತ್ತು ಸಿಟ್ರೋನಲ್ ಅಂತಕ್ಕಂಥದ್ದು ಅಂಶವನ್ನ ನಾವು ತೆಗೆದ್ಬಿಟ್ಟು ಮಾರಾಟ ಕೂಡ ಮಾಡಬಹುದು. ಸೊ ಈ ತೈಲವನ್ನ ನಾವು ಈ ಒಂದು ಸುಗಂಧ ದ್ರವ್ಯಕ್ಕೆ ಅಲ್ಲದೇ ಈ ಔಷಧಿಯಾಗಿ ಕೂಡ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಅರೋಮಾ ಥೆರಪಿ ಅಂತ ನೀವು ಕೇಳಿರ್ಬೋದು. ಅರೋಮಾ ಥೆರಪಿಯಲ್ಲಿ ಕೂಡ ಈ ಮಾನಸಿಕ ಒತ್ತಡ, ಸೊ ಅಲ್ಲದೇ ಈ ಸ್ಟ್ರೆಸ್ ಅಂತ ಕೂಡ ಹೇಳ್ತೀವಿ. ಸೊ ಸಾಕಷ್ಟು ರೀತಿಯಲ್ಲಿ ಈ ಒಂದು ಸುಗಂಧ ತೈಲವನ್ನ ಉಪಯೋಗ ಮಾಡ್ಕೊಂಡ್ಬಿಟ್ಟು ನಾವು ಅರೋಮಾ ಥೆರಪಿಯಲ್ಲಿ ಚಿಕಿತ್ಸೆಗೋಸ್ಕರ ಅದನ್ನು ಕೂಡ ಬಳಸಲಾಗ್ತದೆ. ಸೊ ಅಲ್ಲದೆ ಈ ಲೋಕಲ್ ಮಾರ್ಕೆಟ್ನಲ್ಲೂ ಸಾಕಷ್ಟು ನೀವು ರೈತರು ನೋಡಿರ್ಬೋದು, ತೈಲ ಬೀರ್ತಕ್ಕಂಥ ಎಲೆಯನ್ನ ಈ ಮಾಲೆಯಲ್ಲಿ, ಈ ಗಾರ್ಲ್ಯಾಂಡ್ ಏನಂತ ಹೇಳ್ತೇವೆ, ಟ್ಯೂಬ್ ರೋಸ್ ನಲ್ಲಿ ಕೂಡ ಈ ಅಲ್ಲಲ್ಲಿ ಹಾಕಿಬಿಟ್ಟು ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ಬೋದು ನೀವು, ಅಂತ ವ್ಯಾಲ್ಯೂ ಅಡಿಷನ್ ಮಾಡಿ ಆ ಮಾರಾಟ ಮಾಡ್ತಕ್ಕಂಥದ್ದನ್ನು ನೀವು ನೋಡಿರ್ಬೋದು. ಸರಿ ಸುಮಾರು ಒಂದು 60 ರೂಪಾಯಿ ಕೆಜಿ ಈ ಎಲೆ ಕೂಡ ಮಾರಾಟ ಆಗ್ತದೆ ಲೋಕಲ್ ಒಂದು ಮಾರುಕಟ್ಟೆಯಲ್ಲಿ. ಸೊ ಇದನ್ನ ಪ್ರಮುಖವಾಗಿ ನಾವು ನೋಡೋದಾದ್ರೆ ಎಲ್ಲೆಲ್ಲಿ ಬೆಳೀತಾರ ಅಂತ ನೋಡೋದಾದ್ರೆ ಈ ಫ್ರಾನ್ಸ್ ದೇಶದಲ್ಲಿ, ಸ್ಪೇನು, ಮಡಗಾಸ್ಕರ, ಮೊರಕ್ಕೊ, ಈಜಿಪ್ತ್, ಚೀನಾ ಮತ್ತು ಭಾರತ ದೇಶದಲ್ಲಿ ಈಗ ಬೆಳೀತಾ ಇದೆ. ಸೊ ಜಾಗತಿಕವಾಗಿ ನಾವು ಪ್ರಸ್ತುತ ಅಂದಾಜು ನಾವು ನೋಡೋದಾದ್ರೆ ಇವತ್ತು 20-30 ಮಿಲಿಯನ್ $US ಅಷ್ಟು ಮೌಲ್ಯದ ಒಂದು ಬೆಳೆಯನ್ನ, ಅಂದ್ರೆ ಸುಮಾರು 400 metric tons ಅಷ್ಟು ಈ ಜಿರಾನಿಯಂ ಅಥವಾ ಈ ಪನ್ನೀರು ತೈಲವನ್ನ ನಾವು ಉತ್ಪಾದನೆ ಮಾಡ್ತಾ ಇದ್ದೇವೆ. ಇವತ್ತೆ ಯಾಕೆ ನಾವು ಬೆಳಿಬೇಕು ಅಂತ ಹೇಳ್ತೀನಿ ಅಂತಂದ್ರೆ, ನಮ್ಮ ರಿಕ್ವೈರ್ಮೆಂಟ್ 150 ton ಅಂದ್ರೆ ಭಾರತ ದೇಶಕ್ಕೆ ನಮ್ಗೆ ಬೇಕಾಗ್ತಕ್ಕಂಥದ್ದು ಪ್ರತಿ ವರ್ಷ 150 ton. ಆದ್ರೆ ನಾವು ಇವತ್ತು ಬೆಳೀತಾ ಇರೋಂಥದ್ದು ಬರೀ 5 ton ಮಾತ್ರ. ಸೊ ಆ ಒಂದು ಉದ್ದೇಶದಿಂದ ಈ ಇಂಪೋರ್ಟ್ ಮಾಡ್ತಕ್ಕಂಥದ್ದು ಏನಿದೆ ಅದು ಕಡಿಮೆ ಗೊಳಿಸಬೇಕು ಮತ್ತು ನಮ್ಮಲ್ಲೇ ನಾವು ಸೆಲ್ಫ್ ಸಫಿಷಿಯೆಂಟ್ ಆಗಬೇಕು ಅಂತಕ್ಕಂಥದ್ದು ಒಂದು ರೈತರಿಗೆ ಅವಕಾಶ ಅಂತಲೇ ಹೇಳ್ಬೋದು. ಇದು ಈ ಭಾರತದಲ್ಲಿ ನಾವು ನೋಡಿದಾಗ ತಮಿಳ್ನಾಡು ಆಗಿರ್ಬೋದು, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಇನ್ನು ಉಳಿದಂಥ ಪ್ರದೇಶದಲ್ಲೂ ಕೂಡ ಇದನ್ನ ಬೆಳೆಯನ್ನು ವೈಜ್ಞಾನಿಕವಾಗಿ ಬೆಳೀತಾ ಇದ್ದಾರೆ. ಮತ್ತು ಇವತ್ತು ಹೆಚ್ಚಾನೆಚ್ಚು ಈ ಒಂದು 2-3 ವರ್ಷದಿಂದ ಈ ಒಂದು ಬೆಳೆನ ಬೆಳಗಾಮು, ಧಾರವಾಡ, ಹಾವೇರಿ, ಬೀದರ್ ಮತ್ತು ಇನ್ನು ಉಳಿದಂಥ ಈ ಬೆಂಗಳೂರು ಸುತ್ತಮುತ್ತಲು ಕೂಡ ಈ ಬೆಳೆನ ಹೆಚ್ಚಿನ ಬೆಳೆ ಪ್ರದೇಶ ವಿಸ್ತರಣೆ ಆಗ್ತಾ ಇದೆ ಅಂತ ಕೂಡ ನಾವು ಹೇಳ್ಬೋದು. ಮತ್ತು ರೈತರು ಕೂಡ ಲಾಭದಾಯಕವಾಗಿ ಇದನ್ನು ಬೆಳೀತಾ ಇದ್ದಾರೆ. ಸೊ ಅದರಲ್ಲೇ ಈ ಡಿಸ್ಟಿಲೇಷನ್ ಯೂನಿಟ್ ಕೂಡ, ಅಂದರೆ ಈ ಬಟ್ಟೆ ಇಳಿಸುವ ಯಂತ್ರವನ್ನು ಕೂಡ ಹಾಕ್ಕೊಂಡು ಅವರು ಸುಗಂಧ ಎಣ್ಣೆ ತೆಗೆದ್ಬಿಟ್ಟು ಮಾರುಕಟ್ಟೆ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಈ ಬೆಳೆಯನ್ನು ನಾವು ಬೆಳಿಲಿಕ್ಕೆ ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅಂತಕ್ಕಂಥದ್ದು, ಹವಾಗುಣ ಹೇಗಿರಬೇಕು, ಮಣ್ಣು ಹೇಗಿರಬೇಕು ಅಂತಕ್ಕಂಥದ್ದು ಬಹಳ ಪ್ರಮುಖ. ನಾನು ಹೇಳ್ದಂಗೆ ಎಲ್ಲ ಒಂದು ವಾತಾವರಣದಲ್ಲೂ ಸೂಟೇಬಲ್ ಆಗ್ತದೆ. ಸೊ ಅದರಲ್ಲೇ ಸಮಶೀತೋಷ್ಣ, ಉಷ್ಣ ಮತ್ತು ಉಪ ಉಷ್ಣ ಬೆಳೆ ಆಗಿ ನಾವು ಈ ಬೆಳೆಯನ್ನು ಬೆಳೀಬಹುದು. ಸರಿಸುಮಾರು 100-150 cm ಮಳೆ ಬೀಳ್ತಕ್ಕಂಥ ಪ್ರದೇಶ ಇದ್ರೆ ಬಹಳಷ್ಟು ಒಳ್ಳೆಯದು. ಇನ್ನು ಈ ಬೆಳೆ ಈ ಕಡಿಮೆ ತೇವಾಂಶ ಕೂಡಿರಬೇಕು ಅಂತ ತಂಪಾದ ವಾತಾವರಣದಲ್ಲಿ ಬರ್ತಕ್ಕಂಥ ಬೆಳೆ ಆಗಿದೆ. ಮತ್ತು ಇದಕ್ಕೆ ಈ ಉಸುಗು ಮಿಶ್ರಿತವಾದಂಥ ಕೆಂಪು ಮಣ್ಣು ಬಹಳಷ್ಟು ಸೂಕ್ತ. ಸೊ ಆ ಅಂಥ ಮಣ್ಣನ್ನು ನಾವು ಹೆಚ್ಚಾನೆಚ್ಚು ಉಪಯೋಗಿಸಿಕೊಂಡು ಬೆಳೀತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಇರ್ತಕ್ಕಂಥ ತಳಿಗಳಕ್ಕಿಂತ ಪೂರ್ವದಲ್ಲಿ ಇದರಲ್ಲಿ ಅಲ್ಜೀರಿಯನ್ ಮತ್ತು ರಿಯೋನಿಯನ್ ಅಂತ 2 ಪ್ರಭೇದಗಳದಾವು. ಸೊ ಆ ಪ್ರಭೇದಗಳ ಅನುಗುಣವಾಗಿ ನಾವು ಇವತ್ತು ಹಲವಾರು ತಳಿಗಳನ್ನು ಬೇರೆ ಬೇರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ದಿಂದ ನಾವು ರಿಲೀಸ್ ಆದಂಥದ್ದನ್ನ ನಾವಿಲ್ಲಿ ನೋಡಬಹುದು. ಸೊ ಅವು ಯಾವ್ಯಾವ ಅಂತಕ್ಕಂಥದ್ದು ಇಲ್ಲಿ ನಾವು ನೋಡೋಣ. ನಮಗೆ ಇವತ್ತು ಪ್ರಮುಖವಾಗಿ ಸಿಂ ಪವನ್ ಅಂತಕ್ಕಂಥದ್ದು ಒಂದು ಕೇಂದ್ರೀಯ ಔಷಧಿ ಮತ್ತು ಸುಗಂಧ ಬೆಳೆಗಳ ಒಂದು ಸಂಸ್ಥೆ, ಸಿಮ್ಯಾಪ್ ಅಂತ ಏನು ಹೇಳ್ತೀವಿ, ಲಕ್ನೋದಲ್ಲಿದೆ. ಅಲ್ಲಿಂದ ಬಿಡುಗಡೆ ಆದಂತಹ ತಳಿಗಳು ಸುಮಾರು 4-5 ತಳಿಗಳನ್ನು ಇವತ್ತು ಅವರು ಬಿಡುಗಡೆ ಮಾಡಿದ್ದಾರೆ. ಇದ್ರ ಜೊತೆಗೆ ಹೇಮಂತಿ, ವಿಪುಲಿ, ಕುಂತಿ, ಅಲ್ಲದೇ ಸಿಮ್ ಬಯೋಸ್ 171 ಅಂತಕ್ಕಂಥದ್ದು ತಳಿಗಳು ಇವತ್ತು ನಮಗೆ ಸಿಗ್ತಾವೆ. ಸೊ ಅದು ಅಲ್ಲದೇ ನಮ್ಮ ಕರ್ನಾಟಕದಿಂದ, ಅದರಲ್ಲೂ IHR ಬೆಂಗಳೂರಿಂದ ಸೆಲೆಕ್ಷನ್ 8 ಅಂತಕ್ಕಂಥ ಒಂದು ತಳಿ ಕೂಡ ಇವತ್ತು ಚಿರಪರಿಚಿತ. ಸೊ ಇದರ ಹೊರತಾಗಿ ದಿ KKL-1, ಇದು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕೊಡಕಿನಲ್ಲಿದೆ, ಅಲ್ಲಿಂದ ಬಿಡುಗಡೆ ಆದಂಥ ತಳಿ KKL-1 ಅಂತ ನಾವು ಹೇಳ್ತೀವಿ. ಮತ್ತೆ ಈ ಮಹಾರಾಷ್ಟ್ರ ಭಾಗದಿಂದ ಹೆಚ್ಚಾನೆಚ್ಚು ರೈತರು ಅಲ್ಲದೆ ನಮ್ಮ ಒಂದು ಬೆಳಗಾಂ ಏರಿಯಾದಿಂದ ಕೂಡ ಈ ಕೇಳ್ಕರ್ ಅಂತಕ್ಕಂತ ಒಂದು ತಳಿ, ಲೋಕಲ್ ತಳಿ ಮುಂಬೈದಿಂದ. ಇದು ಖಾಸಗಿ ಕಂಪನಿ. ಇದು ಇವರು ಈ ಪಚೋಲಿ ಮತ್ತೆ ಜಿರಾನಿಯಂ ಅಲ್ಲದೆ ಹಲವಾರು ಸುಗಂಧಿ ಬೆಳೆಗಳನ್ನ ಗುರುತಿಸಿ ಅವುಗಳನ್ನ ಮಾರುಕಟ್ಟೆ ಮಾಡಲಿಕ್ಕೆ, ಮತ್ತೆ ಅವರು ಟ್ರೇಡರು ಕೂಡ ಹೌದು. ಸೊ ಅವರು ಮಾರುಕಟ್ಟೆಯಲ್ಲಿರ್ತಕ್ಕಂತ ಸುಗಂಧ ತೈಲವನ್ನು ಕೂಡ ತಗೊಳ್ತಾರೆ. ಸೊ ಅದರ ಜೊತೆಗೆ ಅವರು ಈ ತಳಿಗಳನ್ನು ಕೂಡ ಅಭಿವೃದ್ಧಿ ಮಾಡಿ ರೈತರಿಗೆ ಕೊಟ್ಟಿದ್ದಾರೆ. ಸೊ ಅದು ಕೂಡ ನೀವು ಚೆನ್ನಾಗಿ ಬರ್ತದೆ, ಅದನ್ನು ಕೂಡ ಆಯ್ಕೆ ಮಾಡಿಕೊಂಡು ರೈತರು ಬೆಳಿಬಹುದು. ಇನ್ನು ಯಾವ ತರ ಬೇಸಾಯ ಕ್ರಮಗಳನ್ನು ನಾವು ಅನುಸರಿಸಬೇಕು ಅಂತಕ್ಕಂಥದ್ದು, ಇದಕ್ಕಿಂತ ಪೂರ್ವದಲ್ಲಿ ಸಸ್ಯಾಭಿವೃದ್ಧಿ ಹೇಗಿರಬೇಕು? ಯಾಕಂದ್ರೆ ರೈತರು ಇವತ್ತು ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಸಸ್ಯಗಳನ್ನು ತಗೊಂಬಂದು ಅವರು ಹಾಕೊಂಡು ಬೆಳೆದಿದ್ದೆ ಆದ್ರೆ ಇನ್ವೆಸ್ಟ್ಮೆಂಟ್ ಕೂಡ ಹೆಚ್ಚಾಗ್ತದೆ. ಅವರೇ ತಯಾರು ಮಾಡ್ಕೊಂಡ್ಬಿಟ್ಟು ಸಸಿಗಳ ಅಭಿವೃದ್ಧಿ ಮಾಡ್ಕೊಂಡ್ಬಿಟ್ಟು ಬೆಳೆದಾದ್ರೆ ಒಳ್ಳೆ ಒಂದು ಲಾಭ ಪಡ್ಕೋಬಹುದು ಅಂತ ಹೇಳ್ಬೋದು ನಾವಿಲ್ಲಿ. ಸೊ ಹಾಗಾದ್ರೆ ಯಾವ ರೀತಿ ಸಸ್ಯಾಭಿವೃದ್ಧಿ ಮಾಡ್ಕೋಬಹುದು ಅಂತಕ್ಕಂಥದ್ದು, ಮೃದು ಕಾಂಡದಿಂದ ಈ ತುಂಡುಗಳನ್ನು ಬೆಳೆಸಿ ಆ ಒಂದು ಮೃದು ಕಾಂಡವನ್ನ ಸುಮಾರು 10-20 ಸೆಂಟಿಮೀಟರ್ ಇರಬೇಕು. ಸೊ ಅಂತ ಪ್ರೋಟ್ರೇದಲ್ಲಿ ನಾವು ಕೋಕೋಪೀಟ್ ಹಾಕೊಂಡ್ಬಿಟ್ಟು ಆ ಕಾಂಡದ ತುಂಡುಗಳನ್ನ ನಾವು ಹಾಕ್ತಕ್ಕಂಥದ್ದು. ಸರಿ ಸುಮಾರು 3-4 ಎಲೆಗಳನ್ನ ನಾವು ಬಿಟ್ಕೋಬೇಕು. ತದನಂತರ ಕೆಳ ತುದಿ ನಾವು ಮರ್ಕಲ್ ಫಂಜಿಸೈಡ್ಸ್ ಅಥವಾ ಕಾರ್ಬನ್ ಡೈಸಿಮ್ ಅಂತ ಏನ್ ಹೇಳ್ತೀವಿ 0.3% ನಲ್ಲಿ ಅದ್ ಬಿಟ್ಟು ನಾವು ಹಾಕಿದ್ದೆ ಆದ್ರೆ ಒಳ್ಳೆ ಒಂದು ನಮಗೆ ಆರೋಗ್ಯ ಇದ್ದಂತ ಸಸಿಗಳು ಸಿಗ್ತಾವ. ಸೊ ಅದ್ರ ಜೊತೆಗೆ ನಮಗೆ ಇನ್ನು ರೂಟಿಂಗ್ ಅಥವಾ ಬೇರು ಹೆಚ್ಚು ಚೆನ್ನಾಗಿ ಬರಬೇಕು ಅಂತಂದ್ರೆ 2000 PPM ದಷ್ಟು IB ಅಂತ ಸಿಗುತ್ತೆ, ರೂಟಿಂಗ್ ಹಾರ್ಮೋನ್ ಅಂತ ಏನ್ ಹೇಳ್ತೀವಿ, ಅದನ್ನಲ್ಲಿ ಎದ್ದಿ ಸೊ ನಾವು ಕೋಕೋಪೀಟ್ ನಲ್ಲಿ ಹಾಕಿದಾಗ ಸೊ ಒಳ್ಳೆ ನಾಟಿಗೆ ಯೋಗ್ಯವಾದಂತ ಒಂದು ಸಸಿಗಳು ಕೂಡ ಸಿಗ್ತವೆ. ಸೊ ಇದು ಸರಿ ಸುಮಾರು 40-60 ದಿವಸದ ನಂತರ ನಮಗೆ ಈ ಸಸಿಗಳು ಟ್ರಾನ್ಸ್ಪ್ಲಾಂಟಿಂಗ್ ಮಾಡಲಿಕ್ಕೆ ನಮ್ಮ ಹೊಲದಲ್ಲಿ ಹಚ್ಚಲಿಕ್ಕೆ ಸಿದ್ಧವಾಗ್ತವೆ ಅಂತ ಒಳ್ಳೆ ಆರೋಗ್ಯಯುತವಾದಂತ ಸಸಿಗಳನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ನಾವು ನಾಟಿ ಮಾಡ್ಕೋಬಹುದು. ಇನ್ನು ನಾಟಿ ಮಾಡೋಕ್ಕಿಂತ ಪೂರ್ವದಲ್ಲಿ ಯಾವ ರೀತಿ ನಮ್ಮ ಲ್ಯಾಂಡ್ ಅನ್ನ ರೆಡಿ ಮಾಡ್ಕೋಬೇಕು ಅಥವಾ ಹದ ಮಾಡ್ಕೋಬೇಕು ಅಂತಕ್ಕಂಥದ್ದು, ಸೊ ಇದು ಇಲ್ಲೇ ಭೂಮಿ ತಯಾರಿ ಬಹಳಷ್ಟು ಪ್ರಮುಖ. ಯಾಕಂದ್ರೆ ನಾನು ಆಲ್ರೆಡಿ ಹೇಳದಂಗೆ ಉಸುಗು ಮಿಶ್ರಿತವಾದಂತ ಕೆಂಪು ಮಣ್ಣು ಬಹಳಷ್ಟು ಸೂಕ್ತ. ಸೊ ಅದರಲ್ಲೇನೆ ನಮಗೆ ಒಳ್ಳೆ ಒಂದು ಬಂಡ್ ಹಾಕೊಂಡ್ಬಿಟ್ಟು ಈ ಗಿಡವನ್ನ ಅಥವಾ ಸಸಿಗಳನ್ನ ನಾಟಿ ಮಾಡ್ತಕ್ಕಂಥದ್ದು. ಇಲ್ಲೇ ಡ್ರಿಪ್ ಹಾಕೋದು ಬಹಳಷ್ಟು ಸೂಕ್ತ. ಯಾಕಂದ್ರೆ ಈ ಒಂದು ಬೆಳೆ ಅದು ಸ್ಪೆಷಲಿ ನಾವು ವಿಲ್ಟ್ ಅಂತ ಏನ್ ಹೇಳ್ತೇವೆ ಅದಕ್ಕೆ ಬಹಳ ಸಸೆಪ್ಟಬಲ್ ಆಗಿರೋದ್ರಿಂದ ನೀರು ಬಸದ್ ಹೋಗುವಂತದ್ದು ವ್ಯವಸ್ಥೆಯನ್ನ ನಾವು ಮಾಡ್ಕೋಬೇಕು. ಸೊ ಇಲ್ಲಿ ಭೂಮಿಯನ್ನ ಹದ ಮಾಡ್ಕೊಂಡ್ಬಿಟ್ಟು ನಾವು 4 ಫೂಟ್ ಸಾಲಿಗೆ ಮತ್ತು ಗಿಡದೊಂದು ಗಿಡಕ್ಕೆ 2 ಫೂಟ್ನಷ್ಟು ಅಂತರದಲ್ಲಿ ಗಿಡಗಳನ್ನು ನಾಟಿ ಮಾಡಬೇಕಾಗ್ತದೆ. ಇನ್ನು ಶಿಫಾರಸು ಮಾಡಿದಂತ ಗೊಬ್ಬರ ಸರಿ ಸುಮಾರು 4 ಟನ್ ಕೊಟ್ಟಿಗೆ ಗೊಬ್ಬರನ ಪ್ರತಿ ಎಕರೆಗೆ ಹಾಕಬೇಕು. ಸೊ ಅದರ ಜೊತೆಗೆ ಈ ಶಿಫಾರಸು ಮಾಡದಂತ NPK ಅಂತ ಏನ್ ಹೇಳ್ತೇವೆ, ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್. ಇಲ್ಲಿ ಸಾರಜನಕ ಈ ಪ್ರತಿ ಎಕರೆಗೆ ನಾವು 84 kg ಟೋಟಲ್ ಆಗಿ ಹೇಳ್ತೀವಿ. ಸೊ ಅದರ ಜೊತೆಗೆ 14 kg ರಂಜಕ ಮತ್ತು 14 kg ಪೊಟ್ಯಾಶ್. ಇಲ್ಲಿ ನಾಟಿ ಸಮಯದಲ್ಲಿ 14 kg ಅಷ್ಟು ಸಾರಜನಕ ಹಾಕೊಂಡ್ಬಿಟ್ಟು ಮತ್ತು ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್ ಅನ್ನ ನಾವು ಹಾಕಬೇಕಾಗ್ತದೆ. ಇನ್ನು ಉಳಿದಂತ ಸಾರಜನಕವನ್ನ ಸರಿಸುಮಾರವಾಗಿ 5 ಸಮ ಕಂತುಗಳಲ್ಲಿ ನಾವು ಪ್ರತಿ 2 ತಿಂಗಳಿಗೊಮ್ಮೆ ಕೊಡ್ತಾ ಹೋಗ್ಬೇಕು. ಮತ್ತೆ ಕಟಾವು ಆದ್ಮೇಲೆ ಯಾಕಂದ್ರೆ ಇಲ್ಲಿ ಕೂಳೆ ಬೆಳೆನು ಕೂಡ ನಾವು ನಿರೀಕ್ಷೆ ಮಾಡಬಹುದು, ಕೂಳೆ ಬೆಳೆದಲ್ಲೂ ಕೂಡ ನಾವು ಈ ಒಂದು ಹಂತವನ್ನ ಹಾಕಬೇಕಾಗ್ತದೆ. ಇನ್ನು ನಾಟಿಗಿಂತ ಮೊದಲು ನಾವು ಸಸಿಗಳನ್ನ ನಾವು ಶಿಫಾರಸು ಮಾಡದಂತ ದ್ರಾವಣದಲ್ಲಿ ಅದ್ ಬಿಟ್ಟು ನಾವು ಹಚ್ಚಿದ್ದೆ ಆದ್ರೆ ಒಳ್ಳೆ ಒಂದು ರೋಗವನ್ನ ಹತೋಟಿ ಮಾಡ್ಕೋಬಹುದು. ಬಿನೋಮಿಲ್ಲನ್ ಸಿಗುತ್ತೆ 0.05%, ಇದು 50 WP ಅಲ್ಲಿ ಇರ್ತದೆ. ಸೊ ಅದನ್ನ ದ್ರಾವಣದಲ್ಲಿ ಅದ್ದಿ ನಾವು ಈ ಗಿಡಗಳನ್ನ ಅಥವಾ ಸಸಿಗಳನ್ನ ಬೋದ ಮೇಲೆ ನಾವು ಡೈರೆಕ್ಟ್ ಆಗಿ ಪ್ಲಾಂಟಿಂಗ್ ಮಾಡಿ ಡ್ರಿಪ್ ಅನ್ನ ಹಾಕ್ಬೇಕಾಗ್ತದೆ. ಸೊ ನಂತರ ನಾವು ದಿನನಿತ್ಯ ನಾವು ನೀರು ಕೊಡಬೇಕಾಗ್ತದೆ ಪ್ರಾಥಮಿಕ ಹಂತದಲ್ಲಿ. ತದನಂತರ ನಾವು ಮಣ್ಣು ಮತ್ತು ಹವಾಗುಣದ ಅನುಗುಣವಾಗಿ ನಾವು 2 ದಿವಸ ಅಥವಾ 3 ದಿವಸಕ್ಕೊಮ್ಮೆ ನೀರು ಕೊಟ್ಟನು ಅದು ಸಾಕಾಗುತ್ತೆ. ಇನ್ನು ಯಾವ ಟೈಮ್ನಲ್ಲಿ ಹಚ್ಚತಕ್ಕಂಥದ್ದು ಅಥವಾ ಗಿಡಗಳನ್ನು ನಾಟಿ ಮಾಡತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ದಕ್ಷಿಣ ಭಾರತದಲ್ಲಿ ನಾವು ಯೂಶುವಲಿ ಪ್ಲೇನ್ ಏರಿಯಾದಲ್ಲಿ ನಾವು ಡಿಸೆಂಬರ್ ಜನವರಿ ಸೂಕ್ತ ಅಂತ ಹೇಳ್ತೀವಿ. ಇನ್ನು ಎತ್ತರ ಪ್ರದೇಶದಲ್ಲಿ ಇತ್ತು ಅಂತಂದ್ರೆ ಮೇ ಜುಲೈ ತಿಂಗಳು ಬಹಳಷ್ಟು ಸೂಕ್ತ. ಇನ್ನು ಉತ್ತರ ಭಾರತದಲ್ಲಿ ಅಕ್ಟೋಬರ್ ಡಿಸೆಂಬರ್ನಲ್ಲಿ ಹಚ್ಚತಕ್ಕಂಥದ್ದು ಕೂಡ ಸರ್ವೇ ಸಾಮಾನ್ಯ ನೋಡ್ತೀವಿ. ಆದರೆ ಇತ್ತೀಚಿನ ದಿನದಲ್ಲಿ ಸಾಕಷ್ಟು ರೈತರು ಈ ಥ್ರೋಔಟ್ ದ ಇಯರ್ ಅಂತ ಹೇಳ್ತೇವೆ ಅಂದ್ರೆ ತಮಗೆ ಅನುಕೂಲ ತಕ್ಕಂಗೆ ಹಚ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಒಂದು ಬಹಳಷ್ಟು ಪ್ರಮುಖವಾಗಿ ನೋಡತಕ್ಕಂಥ ವಿಷಯ ಅಂತಂದ್ರೆ ಈ ಕಟಾವಿಗೆ ಹಂತಕ್ಕೆ ಬಂದಾಗ ಮಳೆ ಇರಕೂಡುದು. ಅಂದ್ರೆ ಜಾಸ್ತಿ ಮಳೆ ಇತ್ತು ಅಂತಂದ್ರೆ ನಮಗೆ ಬರ್ತಕ್ಕಂಥ ಈ ಎಣ್ಣೆ ಇಳುವರಿ ಕಡಿಮೆ ಆಗ್ತದೆ. ಸೊ ಅದು ಜ್ಞಾನದಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಆ ರೀತಿ ಅದನ್ನ ಪ್ಲಾನಿಂಗ್ ಮಾಡಬೇಕಾಗ್ತದೆ. ಇನ್ನು ಕಳೆ ನಿಯಂತ್ರಣ ಮತ್ತು ಅಂತರ ಬೆಳೆ ನಾವು ಯಾವ ರೀತಿ ಅದನ್ನ ನೋಡ್ಕೋಬೇಕು ಅಂತಕ್ಕಂಥದ್ದು, ಇಲ್ಲಿ ಪ್ರಾಥಮಿಕ ಹಂತದಲ್ಲಿ 90 ದಿನ ಅವಧಿಯ ಒಳಗಡೆ ನಾವು ಕಳೆ ನಿಯಂತ್ರಿಸೋದು ಬಹಳಷ್ಟು ಪ್ರಮುಖವಾದಂತ ಘಟ್ಟ. ಯಾಕಂತಂದ್ರೆ ಈ ಕೊಯ್ಲಿಕ್ಕಿಂತ ಮುಂಚೆ ಕೂಡ ನಾವು ಅದನ್ನ ಕಾಯ್ಕೋಬೇಕಾಗ್ತದೆ. ಇಮಿಡಿಯೇಟ್ ಕೊಯ್ಲಾದ ತಕ್ಷಣ ಕೂಡ ಯಾಕಂದ್ರೆ ಕೂಳೆ ಬೆಳೆ ನಾವು ತಕ್ಕೋಬೇಕು. ಸೊ ಅಲ್ಲಿ ಕೂಡ ನಾವು ಈ ವೀಡಿಂಗ್ ಅಥವಾ ಕಳೆ ನಿಯಂತ್ರಣ ಏನಂತ ಹೇಳ್ತೀವಿ ಅದನ್ನ ಮಾಡತಕ್ಕಂಥದ್ದು. ಪ್ರಾಥಮಿಕ ಹಂತದಲ್ಲಿ 2-3 ಕೈಗಸವನ್ನ ಮಾಡತಕ್ಕಂಥದ್ದು ಬಹಳಷ್ಟು ಸೂಕ್ತ. ಅದನಂತರ ಏನಾಗ್ತದೆ ಅಂತಂದ್ರೆ ಈ ಸಾಲ್ನಲ್ಲಿ 4 ಫೂಟ್ ಸಾಲ್ನಲ್ಲಿ ಗಿಡಗಳು ಸ್ಪ್ರೆಡ್ ಆಗೋದ್ರಿಂದ ಆ ಪೂರ್ತಿ ಪ್ರಮಾಣದ ಏರಿಯಾ ಕವರ್ ಆಗಿಬಿಡ್ತದೆ. ಸೊ ಆ ಒಂದು ಉದ್ದೇಶದಿಂದ ಅದರಲ್ಲಿ ಬರ್ತಕ್ಕಂಥ ಕಳೆಗಳು ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಸೆಲ್ಫ್ ನಾವು ಈ ಕಳೆ ನಿಯಂತ್ರಣ ಆಗ್ತದೆ ಅಂತ ನಾವು ಹೇಳಬಹುದು. ಇನ್ನು ಅಂತರ್ಬೆಳೆಯಾಗಿ ನಾವು ಈ ಜರಾನಿಯಂ ಅನ್ನ ಒಂದು ಈ ತೋಟ ಪಟ್ಟಿಯಲ್ಲಿ ಎಸ್ಪೆಷಲಿ ನಾವು ಯಾವ ಹಣ್ಣಿನ ಬೆಳೆಗಳನ್ನ ಸರಿಸುಮಾರು 4-5 ವರ್ಷದ ಒಳಗಡೆ ಇರ್ತವೆ. ಸೊ ಅಂತಲ್ಲಿ ನಮಗೆ ಸಿಕ್ತಕ್ಕಂಥ ಏರಿಯಾ ಈ ಸಾಲಿನ ಸಾಲಿಗೆ ಬಹುಶಃ ನಾವು 10-10 ಮೀಟರ್ಗೆ ಹಚ್ಚಿರ್ತೇವೆ. ಸೊ ಅಲ್ಲಿ 2 ಸಾಲಿನ ಮಧ್ಯದಲ್ಲಿ ಕೂಡ ಇಂಥ ಸುಗಂಧ ದ್ರವ್ಯ ಬೆಳೆಗಳನ್ನು ಹಾಕಿಬಿಟ್ಟು ನಾವು ಲಾಭ ತಕ್ಕೋಬೇಕಾಗ್ತದೆ. ಇನ್ನು ಉಳಿದಂಗೆ ಇದರಲ್ಲಿನ ಕೂಡ ಜರಾನಿಯಂನಲ್ಲೂ ಕೂಡ ದ್ವಿದಳ ಧಾನ್ಯವನ್ನ ನಾವು ಹಾಕ್ಬಿಟ್ಟು ಅಂದ್ರೆ 2 ಸಾಲಿನ ಮಧ್ಯದಲ್ಲಿ 1 ಸಾಲು ದ್ವಿದಳ ಧಾನ್ಯಗಳನ್ನು ಸೇರಿಸ್ಬಿಟ್ಟು ರೈತರು ಕೂಡ ನಾವು ಲಾಭ ಪಡ್ಕೋಬಹುದು. ಯಾಕಂತಂದ್ರೆ ಲೋಕಲ್ ಬೆಳೆ ಆಗಿರ್ತದೆ, ಆ ಲೋಕಲ್ ಬೆಳೆಯ ಜೊತೆಗೆ ಈ ಒಂದು ಬೆಳೆಯನ್ನು ಬೆಳೆದಾಗ ರೈತರ ಅನುಭವ ಕೂಡ ಹೆಚ್ಚಾಗ್ತದೆ. ಇನ್ನು ಸಸ್ಯ ಸಂರಕ್ಷಣೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಜಿರಾನಿಯಂನಲ್ಲಿ ಕಂಡು ಬರ್ತಕ್ಕಂಥ ಹಲವು ಕೀಟ ಮತ್ತು ರೋಗ ನಾವಿಲ್ಲಿ ನೋಡಬೇಕಾಗ್ತದೆ. ಇದರಲ್ಲಿ ಗೆದ್ಲು ಹೆಚ್ಚಾನೆಚ್ಚು ನಮ್ಗೆ ಕಾಡ್ತಕ್ಕಂಥದ್ದು. ಯಾಕಂದ್ರೆ ನೀರು ನಾವು ಕಂಟಿನ್ಯೂಸ್ ಆಗಿ ಹಾಸಿದ್ದೆ ಆದ್ರೆ ಒಳ್ಳೇದು. ಯಾಕಂದ್ರೆ ನಾನು ಆಲ್ರೆಡಿ ಶಿಫಾರಸು ಮಾಡಿದಂಗೆ ಕೆಂಪು ಉಸುಗು ಮಿಶ್ರಿತವಾದ ಭೂಮಿ ಅಲ್ಲಿ ನಾವು ನೀರು ಹೆಚ್ಚು ಕಡಿಮೆ ಹಾಸಿದ್ರೆ ಈ ಗೆದ್ಲು ಬರ್ತಕ್ಕಂಥ ಪ್ರಾಬ್ಲಮ್ ನಾವು ನೋಡ್ತಾ ಇರ್ತೀವಿ. ಸೊ ಆ ಒಂದು ಉದ್ದೇಶಕ್ಕೆ ಗೆದ್ಲನ್ನ ನಿಯಂತ್ರಿಸತಕ್ಕಂಥದ್ದು ಅಂದ್ರೆ ನಾವು ಕರೆಕ್ಟ್ ಟೈಮ್ಗೆ ನೀರನ್ನು ಹಾಯಿಸ್ತಕ್ಕಂಥದ್ದು ಒಂದು. ಈ ಬಾಧೆ ಕಂಡು ಬಂತು ಅಂತಂದ್ರೆ ಸೊ 10 ಕೆಜಿಯಷ್ಟು ಶೇಕಡ 5 ಮೆಲಾಥಿಯನ್ ಪುಡಿಯನ್ನ ನಾವು ಮಣ್ಣು ಜೊತೆ ಮಿಶ್ರಣ ಮಾಡಬೇಕು. ಇಲ್ಲಾಂತಂದ್ರೆ ಎಲ್ಲೆಲ್ಲಿ ಕಾಲನಿ ಇದೆ ಆ ಒಂದು ಗೆದ್ಲದ್ದು, ಸೊ ಅಲ್ಲಿ ನಾವು ಈ 1-2 ಲೀಟರ್ ಕ್ಲೋರೋಫೈರಿಪಾಸ್ ದ್ರಾವಣವನ್ನ ನಾವು ಗೂಡಿಗೆ ಡೈರೆಕ್ಟ್ ಆಗಿ ಸುರಿಯೋದ್ರಿಂದ ಸೊ 10 ml ಪ್ರತಿ ಲೀಟರ್ಗೆ ಅದನ್ನ ಶಿಫಾರಸು ಮಾಡಿದಂಥದ್ದು. ಅದನ್ನ ಗೂಡಿಗೆ ಹಾಕೋದ್ರಿಂದ ಆ ಕಾಲನಿ ಕೂಡ ನಾಶ ಆಗಿ ನಾವು ಈ ಗೆದ್ಲು ಹಾವಳಿಯನ್ನ ನಾವು ತಡೆಗಟ್ಟಬಹುದು. ಇನ್ನು ಪ್ರಮುಖವಾಗಿ ರೋಗ ಅಂತಂದ್ರೆ ಸೊರಗು ರೋಗ, ಅದರ ಜೊತೆಗೆ ಬ್ಯಾಕ್ಟೀರಿಯಲ್ ವಿಲ್ಟ್ ಕೂಡ ಇತ್ತೀಚಿನದಲ್ಲಿ ಕಾಣ್ತಾ ಇದೆ. ಈ ಸೊರಗು ರೋಗ ಈ ತುತ್ತಾದಂತ ಗಿಡ ತಳಗಿನ ಎಲೆಯೆಲ್ಲ ಹಳದಿಯಾಗಿ ಕೆಂಪಾಗ್ತವೆ, ತದನಂತರ ಅದು ಒಣಗಿ ಉದುರಿ ಹೋಗ್ತದೆ. ಸೊ ಇದು ಕಾಂಡ ಸೊರಗಿ ಗಿಡ ಪೂರ್ತಿ ಒಣಗಿ ಹೋಗ್ತಕ್ಕಂಥ ಲಕ್ಷಣ ಕಂಡು ಬರ್ತದೆ. ಸೊ ಇಮಿಡಿಯೇಟ್ ಆಗಿ ನಾವು ಇದರ ಹತೋಟಿ ಮಾಡತಕ್ಕಂಥದ್ದು. ಕೊಯ್ಲಿಗೆ 2-3 ವಾರ ಮುಂಚೆ ಈ ಒಂದು ಬೆಳೆಯಲ್ಲಿ ಇಂಥ ಸಿಚುವೇಶನ್ ಅಥವಾ ಇಂಥ ರೋಗ ಕಂಡು ಬಂತು ಅಂತಂದ್ರೆ ಇದು ಬಿನೋಮಿಲ್ ಇದರಲ್ಲಿ ಕೂಡ .05% ಸೊ 50 WPN ಸಿಗ್ತದೆ. ಇದು ರಾವಣ ಸಿಂಪಡಿಸಬೇಕಾಗ್ತದೆ. ಇನ್ ಬ್ಯಾಕ್ಟೀರಿಯಲ್ ವಿಲ್ಟ್ ಇದ್ರೂ ಕೂಡ ಸ್ಟ್ರೆಪ್ಟೋಸೈಕ್ಲಿನ್ ಡ್ರೆಂಚ್ ಮಾಡೋದು ಕೂಡ ಇಲ್ಲಿ ನಾವು ಶಿಫಾರಸು ಮಾಡ್ತೇವೆ. ಮತ್ತಿನ್ನ ಕೊಯ್ಲಾದ 2 ವಾರ ನಂತರ ಇದನ್ನ ಪುನರಾವರ್ತಿಸಬೇಕಾಗ್ತದೆ. ಯಾಕಂದ್ರೆ 2-3 ಸತೆ ನಾವು ಇದರ 10-12 ದಿವಸದ ಅಂತರದಲ್ಲಿ ನಾವು ಇದನ್ನ ಮತ್ತೆ ಸ್ಪ್ರೇ ಮಾಡಬೇಕಾಗ್ತದೆ. ಇನ್ನ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲಿ ಯೂಸ್ ಮಾಡ್ತಕ್ಕಂಥ ಕುಡುಗೋಲು. ನೀವು ಎಲ್ಲಿ ರೋಗ ಬರ್ತಕ್ಕಂಥ ಒಂದು ಪ್ರದೇಶ ಇದೆ, ಅದು ರೋಗ ಬಂದಂತದ್ದಿದೆ, ಅಂತ ಗಿಡಗಳನ್ನ ಕೊಯ್ದು ಬಿಟ್ಟು ಒಳ್ಳೆ ಗಿಡಗಳನ್ನ ನೀವು ಕೊಯ್ದ್ರೆ ಸೊ ಅದು ಸ್ಪ್ರೆಡ್ ಆಗುವಂತ ಚಾನ್ಸಸ್, ಕೂಳೆ ಬೆಳೆ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಕೂಡ ಇರ್ತದೆ. ಸೊ ಆ ಒಂದು ಉದ್ದೇಶದಿಂದ ಎಲ್ಲೆಲ್ಲಿ ರೋಗ ಬಂದಂತ ಒಂದು ಗಿಡಗಳು ಇರ್ತವೆ ಸೊ ಅಂತವನ್ನ ಅವಾಯ್ಡ್ ಮಾಡ್ಕೊಂಡು ಅಥವಾ ಲಾಸ್ಟ್ಗೆ ಕೊಯ್ಲನ್ನ ಮಾಡ್ತಕ್ಕಂಥದ್ದು ಬಹಳಷ್ಟು ಸೂಕ್ತ. ಇನ್ನ ಕೊಯ್ಲು ಮತ್ತು ಇಳುವರಿ ಯಾವ ರೀತಿ ನಮಗೆ ಆಗ್ತದೆ ಅಂತಕ್ಕಂಥದ್ದು, ಇಲ್ಲಿ ನಾವು ಈ ಬೆಳೆಯನ್ನು ನೋಡಿದ್ರೆ 4-6 ತಿಂಗಳು ಬೇಕು ನಾವು ಕೊಯ್ಲಿಗೆ, ಸಷ್ಟು ಕೊಯ್ಲಿಗೆ ಸಿದ್ಧ ಆಗ್ತದೆ. ತದನಂತರ ಈ ಎಲೆಗಳು ಯಾವ ಹಂತದಲ್ಲಿ ನಾವು ಕಟಾವು ಮಾಡ್ಕೋಬೇಕು ಅಂತಕ್ಕಂಥದ್ದು, ಇದು ಡಾರ್ಕ್ ಕಲರ್ ಇರ್ತದೆ ಅಂದ್ರೆ ಬಹಳ ಗಾಢ ಹಸಿರು ಬಣ್ಣದಿರ್ತದೆ ಪ್ರಾಥಮಿಕ ಹಂತದಲ್ಲಿ, ತದನಂತರ ಇದು ತಿಳಿ ಬಣ್ಣಕ್ಕೆ ಟರ್ನ್ ಆಗ್ತದೆ, ಅದು ಒಂದೇ ಒಂದು ಹಂತ. ಮತ್ತೆ ನೀವು ಆ ಎಲೆನ ಈ ನಾವು ಸ್ಕ್ವೀಸ್ ಮಾಡಿ ಅಥವಾ ನಾವು ತಿಕ್ಕಿ ನೋಡಿದಾಗ ಸೊ ಅದರಲ್ಲಿ ನಾವು ಕಾಣ್ತಕ್ಕಂಥದ್ದು ಅಂಶ ಅಂತಂದ್ರೆ ಅಂದ್ರೆ ನಮ್ಗೆ ವಾಸನೆ ಬಹಳಷ್ಟು ಗುಲಾಬಿ ವಾಸನೆ ಬರ್ತದೆ. ಅದಕ್ಕಿಂತ ಪೂರ್ವದಲ್ಲಿ ಅದು ನಿಂಬೆ ವಾಸನೆ ಇರ್ತದೆ. ಇದು ಗುಲಾಬಿ ವಾಸನೆಗೆ ಟರ್ನ್ ಆದಾಗ ಇದು ಒಳ್ಳೆ ಒಂದು ಕೊಯ್ಲಿಗೆ ಸಿದ್ಧ ಆಗಿದೆ ಅಂತ ಹೇಳ್ಬೋದು. ಇನ್ನು ನೀವು ಯಾವುದೇ ಒಂದು ತೋಟದಲ್ಲಿ ಕಟಾವಿಗೆ ಹಂತದ ಬಂದಂತ ತೋಟದಲ್ಲಿ ನೀವು ಹೋಗಿ ನೋಡಿದ್ರೆ ಸೊ ಖಂಡಿತವಾಗಿ ಆ ಒಂದು ಪ್ರದೇಶ ನಿಮಗೆ ಒಳ್ಳೆ ಸುವಾಸನೆ ಬೀರ್ತಕ್ಕಂಥದ್ದು ಆಗಿರ್ತದೆ. ಸೊ ಅಂತ ಒಂದು ಹಂತದಲ್ಲಿ ನೀವು ಈ ಜಿರಾನಿಯಂ ಅಥವಾ ನಾವು ಪನ್ನೀರ್ ಅಂತ ಏನ್ ಹೇಳ್ತೀವಿ ಆ ಒಂದು ಕೊಯ್ಲನ್ನ ಮಾಡತಕ್ಕಂಥದ್ದು. ಇದು ಸರಿಸುಮಾರು ಒಂದು ಫೂಟ್ ಮೇಲೆ ನಾವು ಕಟಾವು ಮಾಡಬೇಕಾಗ್ತದೆ. ಶಾರ್ಪ್ ಕುಡುಗೋಲು ಅಥವಾ ಹರಿತವಾದಂತ ಕುಡುಗೋಲನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟು ನಾವು ಮಾಡತಕ್ಕಂಥದ್ದು ಬಹಳಷ್ಟು ಉತ್ತಮ. ಯಾಕಂತಂದ್ರೆ ಕಟಾವು ಟೈಮ್ನಲ್ಲೇ ಆ ಕುಡುಗೋಲು ನಿಮ್ಗೆ ಚೆನ್ನಾಗಿಲ್ಲ ಅಥವಾ ನಿಮ್ಗೆ ಆ ಇನ್ಸ್ಟ್ರೂಮೆಂಟ್ ಚೆನ್ನಾಗಿಲ್ಲ ಅಂತಂದ್ರೆ ಆ ಜರ್ಕ್ ಬರ್ತಕ್ಕಂಥದ್ದು ಅಥವಾ ಗಿಡ ಒಂದು ಡ್ಯಾಮೇಜ್ ಆಗ್ತಕ್ಕಂಥದ್ದು ಕೂಡ ನಾವು ಇಲ್ಲಿ ನೋಡಬಹುದು. ಸೊ ಆ ಒಂದು ಉದ್ದೇಶದಿಂದ ಒಳ್ಳೆ ಕಟಾವು ಆಗ್ಬೇಕು ಅಂತಂದ್ರೆ ಹರಿತವಾದಂತ ಕುಡುಗೋಲನ್ನ ಉಪಯೋಗ ಮಾಡ್ತಕ್ಕಂಥದ್ದು. ನಾನು ಹೇಳಿದೆ 15-20 ಸೆಂಟಿಮೀಟರ್ ಬಿಟ್ಬಿಟ್ಟು ಮೇಲಿನ ಒಂದು ಭಾಗವನ್ನ ಕಟಾವು ಮಾಡಿಕೊಂಡು ತದನಂತರ ಆ ಒಂದು ಎಲೆಗಳನ್ನ ಅಥವಾ ಕಾಂಡವನ್ನ ನಾವು ಬಟ್ಟೆ ಇಳಿಸಲಿಕ್ಕೆ ಉಪಯೋಗ ಮಾಡ್ತಕ್ಕಂಥದ್ದು. ಇಲ್ಲೇ ಈ ಒಂದು ವರ್ಷಕ್ಕೆ ಸರಿಸುಮಾರು 3 ಬೆಳೆಗಳನ್ನು ನಾವು ತಗೋಬಹುದು. ಅಂದ್ರೆ 2 ಕೂಳೆ ಬೆಳೆ ಪ್ರಾಥಮಿಕ ಹಂತದಲ್ಲಿ, 1 ಮೇನ್ ಕ್ರಾಪ್ ಅಂತ ಹೇಳ್ತೀವಿ, ತದನಂತರ 2 ಕೂಳೆ ಬೆಳೆ. ಸೊ ಇದು ಒಳ್ಳೆ ಒಂದು ನಮಗೆ ಲಾಭ ತಂದು ಕೊಡ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಇನ್ನೊಂದು ನೆನ್ಪಿಡಬೇಕಾದಂತ ಅಂಶ ಅಂತಂದ್ರೆ ಕಟಾವಿಗಿಂತ ಮುಂಚೆ ನೀರು ಉಣಿಸೋದ್ರಿಂದ ಒಳ್ಳೆ ಇಳುವರಿ ನಿರೀಕ್ಷಿಸಬಹುದು. ಮತ್ತೆ ಇನ್ನು ಮಳೆ ಅಥವಾ ಮಳೆ ಬರತಕ್ಕಂಥ ಸನ್ನಿವೇಶ ಇತ್ತು ಅಂತಂದ್ರೆ ಇದು ಕೊಯ್ಲು ಮಾಡತಕ್ಕಂಥದ್ದು ಸೂಕ್ತವಲ್ಲ, ಅಂದ್ರೆ ನಾವು ಸ್ವಲ್ಪ ಮುಂದೆ ಹಾಕ್ತಕ್ಕಂಥದ್ದು ಬಹಳಷ್ಟು ಒಳ್ಳೇದು. ಇನ್ನು ಇಲ್ಲಿ ಪ್ರತಿ ವರ್ಷಕ್ಕೆ ಪ್ರತಿ ಎಕರೆಗೆ 32 ಟನ್ನಷ್ಟು ಅಂದಾಜು ಇಳುವರಿಯನ್ನು ನಾವು ನಿರೀಕ್ಷೆ ಮಾಡ್ಕೋಬಹುದು. ಒಳ್ಳೆ ನಮಗೆ ಇಳುವರಿ ಬಂದಿದೆ ಅಂದ್ರೆ ಇನ್ನು ಬಟ್ಟೆ ಇಳಿಸಿದ್ಮೇಲೆ ಸರಿ ಸುಮಾರು ನಮಗೆ ನಾನು ಹೇಳಿದ್ದೇನೆ ಸ್ಟೀಮ್ ಡಿಸ್ಟಿಲೇಷನ್ ಅಂತ ಹೇಳ್ತೇವೆ. 2-3 ತಾಸು 1 ಯೂನಿಟ್ಗೆ ನಾವು ಬೇಕಾಗ್ತದೆ ಬಟ್ಟೆ ಇಳಿಸಲಿಕ್ಕೆ ಸ್ಟೀಮ್ ಡಿಸ್ಟಿಲೇಷನ್ನ. 2-3 ತಾಸು ಬಟ್ಟೆ ಇಳಿಸಿದಾಗ ನಮಗೆ ಈ ಪ್ರತಿ ಎಕರೆಗೆ ಅಂದಾಜು 27-30 ಕೆಜಿಯಷ್ಟು ನಮಗೆ ವರ್ಷಕ್ಕೆ ಪ್ರತಿ ವರ್ಷಕ್ಕೆ ಸುಗಂಧ ತೈಲ ಪಡೆಯಬಹುದಾಗಿದೆ. ಇನ್ನು 1 ಎಕರೆಗೆ ಈ ಜಿರಾನಿಯಂನ ಈ ಅಭಿವೃದ್ಧಿ ಪಡಿಸಲಿಕ್ಕೆ ತಗಲತಕ್ಕಂಥ ವೆಚ್ಚ ಅಂತ ನಾವು ನೋಡೋದಾದ್ರೆ ಸರಿ ಸುಮಾರು ನಮಗೆ 90-95 ಸಾವಿರ ನಮಗೆ ಬೇಕಾಗ್ತದೆ. ಇಲ್ಲಿ ಒಟ್ಟು ಅಭಿವೃದ್ಧಿ ವೆಚ್ಚ ನಾನು ಹೇಳ್ತಾ ಇದ್ದೀನಿ. ಸೊ ಇದು ಭೂ ಬಾಡಿಗೆ, ಅದ್ರ ಜೊತೆಗೆ ಯಂತ್ರೋಪಕರಣದ ಸವಕಳಿ, ಮತ್ತೆ ಇನ್ನುಳದಂತ ಹನಿ ನೀರಾವರಿ, ಮತ್ತೆ ಇನ್ನುಳದಂತ ಎಲ್ಲಾ ಖರ್ಚುಗಳನ್ನ ತಕ್ಕೊಂಡ್ಬಿಟ್ಟು. ಸೊ ಅದೇ ನಾವು ವರ್ಷಕ್ಕೆ ಈ ಒಂದು ಎಷ್ಟು ನಮಗೆ ಖರ್ಚು ತಗ್ಗುತ್ತದೆ ಅಂತ ನೋಡಿದ್ರೆ ಸರಿ ಸುಮಾರು 1,25,000-30,000 ನಾವು ಇದನ್ನ ನೋಡಬಹುದು ಒಟ್ಟು ಉತ್ಪಾದನೆ ವೆಚ್ಚ ಅಂತ ಹೇಳ್ಬೋದು. ಸೊ ಇನ್ನು ನಮಗೆ ಡಿಸ್ಟಿಲೇಷನ್ ಮಾಡಿ ಆಯಿಲ್ ಅನ್ನ ಮಾರುಕಟ್ಟೆ ಮಾಡ್ತೀನಿ ಅಂದ್ರೆ ಇವತ್ತು 8,500-9,500 ಪ್ರತಿ ಕೆಜಿಗೆ ಈ ಸುಗಂಧ ತೈಲ ಮಾರಾಟ ಆಗ್ತದೆ. ನಾನು ಆಗ್ಲೇ ಹೇಳದಂಗೆ ಈ ಮುಂಬೈನಲ್ಲಿ ಇರತಕ್ಕಂಥ ಕಿಲ್ಕರ್ ಕಂಪ್ನಿ ಈ ಒಂದು ಎಣ್ಣೆಯನ್ನ ಅವರು ತಗೊಳ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ 10 ಹಲವಾರು ಇನ್ನು ಪುಣೆದಲ್ಲಿದೆ, ಬೆಂಗಳೂರು ಅಲ್ಲದೆ ನಮ್ಮ ಸುತ್ತಮುತ್ತಲ ಸಿಗ್ತಕ್ಕಂಥ ಬೇರೆ ಬೇರೆ ಮೆಟ್ರೋಪಾಲಿಟನ್ ಸಿಟಿಯಲ್ಲೂ ಕೂಡ ಸುಗಂಧ ಖರೀದಿ ಮಾಡತಕ್ಕಂಥ ಕಂಪ್ನಿಗಳು ಕೂಡ ಇದಾವೆ. ಸೊ ಇಲ್ಲಿ ನಾವು ಸರಿಸುಮಾರು ಪ್ರತಿ ಎಕರೆಗೆ ನಾವು ನಿರೀಕ್ಷೆ ಮಾಡತಕ್ಕಂಥ ಒಟ್ಟು ಆದಾಯ 2,90,000 ಸರಿಸುಮಾರು 3 ಲಕ್ಷದವರೆಗೆ ನಿರೀಕ್ಷೆ ಮಾಡಬಹುದು. ಅದು ಪ್ರತಿ ಕೆಜಿಗೆ ಎಣ್ಣೆ ಬೆಲೆ ಮೇಲೆ ನಿರ್ಧಾರ ಆಗಿರ್ತದೆ. ಒಂದು ನಿವ್ವಳ ಆದಾಯ ಅಂತ ಅನ್ಕೊಂಡ್ರೆ ನಮಗೆ 1,20,000 ಹಿಡ್ಕೊಂಡು 1,25,000 ನಮಗೆ ಸಿಗ್ತದೆ. ಸೊ ಅಂತ ಒಂದು ಒಳ್ಳೆ ಲಾಭದಾಯಕವಾಗಿ ಬೆಳೀತಕ್ಕಂಥ ಒಂದು ಪನ್ನೀರು ಗಿಡ ಅಂತ ಹೇಳಬಹುದು. ಇಲ್ಲಿ ಸುಗಂಧ ದ್ರವ್ಯ ಬೆಳಿಬೇಕು ಅಂದ್ರೆ ರೈತರು ಇವುಗಳ ಎಲ್ಲ ಮಾಹಿತಿಯನ್ನು ತಗೊಂಡ್ಬಿಟ್ಟು ಪ್ರಾಥಮಿಕವಾಗಿ ನಾವು ಮಾರುಕಟ್ಟೆಯನ್ನ ನೋಡಿಕೊಂಡು ಬೆಳೆಯೋದು ಬಹಳಷ್ಟು ಮುಖ್ಯ. ಅದ್ರ ಜೊತೆಗೆ ಡಿಸ್ಟಿಲೇಷನ್ ಇರತಕ್ಕಂಥದ್ದು ಕೂಡ ಬಹಳಷ್ಟು ಪ್ರಮುಖ. ಯಾಕಂತಂದ್ರೆ ನಿಮ್ಮ ಸುತ್ತಮುತ್ತ ಡಿಸ್ಟಿಲೇಷನ್ ಯೂನಿಟ್ ಇದೆ ಅಂತಂದ್ರೆ ಖಂಡಿತವಾಗಿಯೂ ಇಂಥ ಬೆಳೆಗಳಿಗೆ ನೀವು ಹೋಗಬಹುದು. ಇಲ್ಲ ಅಂದ್ರೆ ನೀವು ಒಂದು 5-10 ಜನ ಸೇರ್ಕೊಂಡ್ಬಿಟ್ಟು ಡಿಸ್ಟಿಲೇಷನ್ ಹಾಕೊಂಡು ಇಂಥ ಬೆಳೆಗಳನ್ನ ಬೆಳೆದಿದ್ದೆ ಆದ್ರೆ ಲಾಭ ತಗೊಳ್ಬಹುದು. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ರೈತರು ಖಂಡಿತವಾಗಿಯೂ ನನ್ನನ್ನ ಭೇಟಿ ಮಾಡಬಹುದು. ನನ್ನ ವಿಳಾಸ ತೋಟಗಾರಿಕೆ ಮಹಾವಿದ್ಯಾಲಯ ಬಾಗಲಕೋಟೆ, ಅದರಲ್ಲಿರ್ತಕ್ಕಂಥ ತೋಟಪಟ್ಟಿ, ಸಾಂಬಾರು, ಔಷಧಿ ಮತ್ತು ಸುಗಂಧ ದ್ರವ್ಯ ಬೆಳೆಗಳ ವಿಭಾಗದಲ್ಲಿ ನಾನು ಇರ್ತೇನೆ. ನನ್ನ ದೂರವಾಣಿ ಸಂಖ್ಯೆ 9731-41-3100. ಧನ್ಯವಾದಗಳು. ಇದುವರೆಗೆ ಜೆರೆನಿಯಂ ಅಂದರೆ ಪನ್ನೀರು ಗಿಡ ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಪ್ಲಾಂಟೇಶನ್ ಸಾಂಬಾರು ಔಷಧಿ ಹಾಗೂ ಸುಗಂಧ ದ್ರವ್ಯ ಬೆಳೆಗಳ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ. ಜಗದೀಶ್ ಚಂದ್ರ ಹಿರೇಮಠ್ ಅವರಿಂದ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ. ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ. ಸಿಂಗಾರಕ್ಕಿಂತ ಗುಣಲೆ ಸುಯಲೆ ತಂಗಿ, ಬಂಗಾರಕ್ಕಿಂತ ಬಳಲೆ ಸುಯಲೆ ತಂಗಿ, ಸಿಂಗಾರಕ್ಕಿಂತ ಗುಣಲೆ ಸುಯಲೆ ತಂಗಿ, ಬಂಗಾರಕ್ಕಿಂತ ಬಳಲೆ ಸುಯಲೆ ತಂಗಿ. ಬಳತೊಟ್ಟು ಬಾರೆ ಸುಖಿ ಬಾಲೆ, ಬಳತೊಟ್ಟು ಬಾರೆ ಸುಖಿ ಬಾಲೆ. ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ. ಇದೀಗ ಕೇಳಿ ಬರುತ್ತಿರುವ ಜನಪದ ಗೀತೆಯನ್ನ ಹಾಡಿದವರು ಶಿವಮೊಗ್ಗ ಸುಬ್ಬಣ್ಣ ಹಾಗೂ ಕಸ್ತೂರಿ ಶಂಕರ್. ಬಿಂದಿಗೆ ಹೊತ್ತು ನೀರಿಗೆ ಬರುವಾಗ ಚಂದುಳ್ಳಿ ಚಲುವೆ ಬಳ್ಳಿ ಹಾಗೆ, ಬಿಂದಿಗೆ ಹೊತ್ತು ನೀರಿಗೆ ಬರುವಾಗ ಚಂದುಳ್ಳಿ ಚಲುವೆ ಬಳ್ಳಿ ಹಾಗೆ, ಕುಲುಕುತ್ತ ನಡೆವಾಗ ಕಿಲಕಿಲನೆ ನಗುವಾಗ ಸುತ್ತಲು ಮಲ್ಲಿಗೆ ಚಲ್ಲೈತೆ, ಓಹೋ ಸುತ್ತಲು ಮಲ್ಲಿಗೆ ಚಲ್ಲೈತೆ. ಚಂದನೇ ನೆನೆತೀವ್ನಿ ಕಣ್ಣಲ್ಲಿ ಕಣ್ಣಿಟ್ಟು ಬೆನ್ ಹಿಂದೆ ಬತ್ತ